ನಾನು ಫಸ್ಟ್ ಮದುವೆಯಾಗಿ ಬಂದಾಗ ನನಗೆ ನಾವಲ್ಲಿ ಸಿಟಿಯಿಂದ ಹಳ್ಳಿ ಬಂದಾಗ ನಮಗೆ ಅನುಭವನೂ ಕಮ್ಮಿ ಹಳ್ಳಿದು. ಆಮೇಲೆ ಎಲ್ಲ ಒಂದು 25 ಜನ ಇದ್ದ ಮನೆಗೆ ಮದುವೆ ಮಾಡಿಕೊಟ್ರು ನನ್ನನ್ನು. ಇಲ್ಲಿಂದ ನಂದು ರೈತಾಪಿ ಜೀವನ ಶುರುವಾಯ್ತು ಸರ್. ನಿಮ್ಮ ತಂದೆಯವರು ಶಿಕ್ಷಕರು, ನೀವೂ ಸಾಕಷ್ಟು ಓದಿದ್ರಿ, ನಂತರ ಈ ರೈತರು ಮನೆಗೆ ಕೊಟ್ಟು ಮದುವೆ ಮಾಡಿದರು. ಇಲ್ಲಿ ಬಂದಾಗ ಅಷ್ಟೊಂದು ದೊಡ್ಡ ಒಂದು ಸಂಸಾರದಲ್ಲಿ ಒಂದು ಈ ಕೃಷಿ ಬದುಕು, ಈ ಕೃಷಿ ಜೀವನ ಕೆಲವೊಂದು ಕಣದ ಕಷ್ಟ ಅನ್ನಿಸ್ತಾ? ನನಗೆ ನಂಗೆ ಅನ್ನಿಸ್ತಿಲ್ಲ ಸರ್, ಕಷ್ಟ ಅನ್ನಿಸ್ತಿಲ್ಲ. ಯಾಕೆಂದರೆ ನಾವು ಬರೀ ಓದ್ಕೊಂತ ಇದ್ದಿದ್ದು ಓದ್ಕೊಂತ ಹೋದ್ವಿ ಸರ್. ಅಲ್ಲೆಲ್ಲ ನಾನು ಕ್ರಾಫ್ಟ್ ಆಗಿರ್ಬೋದು ಮತ್ತು ಇದೆಲ್ಲ ಮಾಡ್ಕೊತಾ ಇದ್ದೆ. ಇಲ್ಲಿ ಬಂದಾಗ ಏನೋ ಒಂಥರ ಹೊಸ ಅನುಭವ ಆಯಿತು ನನಗೆ. ಅಂದರೆ ನಾವು 5 ಜನದಿಂದ 25 ಜನಕ್ಕೆ ಬಂದಾಗ ಫಸ್ಟಿಗೆ ಹೊಸ ಅನುಭವನೇ ಆಯಿತು. ಯಾಕೆಂದರೆ ಅಲ್ಲಿ ಸ್ವಲ್ಪ ಅಡುಗೆ, ಇಲ್ಲಿ ಜಾಸ್ತಿ ಅಡುಗೆ, ಭಾಳ ಜನ, ಆಮೇಲೆ ಮಾತುಗಳಲ್ಲಿ ವ್ಯತ್ಯಾಸ ಸರ್. ಫಸ್ಟಿಗೆ ಕಷ್ಟನೇ ಆಯಿತು ಸರ್. ಆದರೆ ನನಗೆ ಕೃಷಿ ಜೀವನ ಕಷ್ಟ ಅಂತ ಅನಿಸಿಲ್ಲ ಸರ್, ಸುಖನೇ ಕೊಟ್ಟಿದೆ. ಈಗ ಪ್ರಾರಂಭದಲ್ಲಿ ಕೃಷಿ ಬದುಕು ಮಾಡಬೇಕಾದ್ರೆ ನಿಮ್ಗೆ ಯಾವ ಥರ ಎಲ್ಲ ಕಷ್ಟಗಳು ಅನುಭವಿಸಿದ್ರಿ? ಸರ್, ನಾನು ಫಸ್ಟಿಗೆ ಬಂದಾಗ ನಾನು ಮೊಟ್ಟ ಮೊದಲಿ ಬಂದಾಗ ನಾನು ಡಬಲ್ ಡಿಗ್ರಿ ಮಾಡ್ಕೊಂಡಿರೋದ್ರಿಂದ ನನ್ನನ್ನು ಅಲ್ಲೇ ಪಕ್ಕದ ಹಳ್ಳಿಯಲ್ಲಿ ನೀನು ಭಾಳ ಓದ್ಕೊಂಡಿದ್ಯಮ್ಮ, ನನಗೆ ಹಿಂದಿ ಟೀಚಿಂಗಿಗೆ ಬೇಕಂತೇಳಿ ನಾನು ಟೀಚಿಂಗ್ ಕರ್ಕೊಂಡೋಗಿದ್ರು. ಅಲ್ಲಿ ನಾನು ಕೆಲಸ ಮಾಡ್ಕೊತ ಮಾಡ್ಕೊತಿದ್ದಾಗ ಮನೆಯಲ್ಲೂ ಹೊಲಕ್ಕೆಲ್ಲ ಹೋಗರಲ್ಲ, ಆಗ ನನಗೆ ಫಸ್ಟ್ ಕರೆ ಬೀಜ ಅಂದರೆ ಏನು ಅಂತ ಗೊತ್ತಿದ್ದಿಲ್ಲ. ಅದು ಕರೆ ಬೀಜ ಮಾರ್ಪಾಡ ಈರುಳ್ಳಿ ಆಗುತ್ತೆ. ಆವಾಗ ನಾನೆಲ್ಲ ಕೇಳ್ತಿದ್ದೆ, ಇದೇನು ಇದೇನು, ಈ ತುಂತುರಿ ಅಂದ್ರೇನು, ನೀರಾವರಿ ಬೋರು, ಇವೆಲ್ಲ ನಮಗೆ ಗೊತ್ತಿದ್ದಿಲ್ಲ. ಯಾಕೆಂದರೆ ನಾನು ಎಜುಕೇಷನ್ ಫ್ಯಾಮಿಲಿಯಿಂದ ಬಂದಿದ್ದೆ. ಆವಾಗ ನಮ್ಮಲ್ಲಿ ಇಂತಿಂಥದ್ದು ಇಂತಿಂಥದ್ದು ಹೇಳಿದರು. ಮನೆಯಲ್ಲೆಲ್ಲ ಮಾಡ್ತಾ ಇರೋದನ್ನೆಲ್ಲ ನೋಡಿ, ಈ ಸಗಣಿ ಹೊಡೆಯೋದಾಗಿರ್ಬೋದು, ದನದ್ದು ಚಾಕರಿ ಮಾಡೋದಾಗಿರ್ಬೋದು, ಇದೆಲ್ಲ ನಮಗೆಲ್ಲದನ್ನು ಹೊಸ್ತೇನೆ. ಹಂಗಾಗಿ ಒಂದೊಂದೇ ಅನುಭವನ ಕಲ್ತ್ಕಂದೆ ಸರ್ ನಾನು. ಅದನ್ನೇನು ಕಷ್ಟ ಆಯಿತು ನನಗೆ ಅಂತೇಳಿ ನಾನು ತವ್ರ ಮನೆಗೂ ಸತ ಹೇಳಲಿಲ್ಲ ನಾನು. ಅಂದರೆ ಇದು ಒಂದು ಹೊಸ ಜೀವನ ಅಂತಕಂದು ಕಷ್ಟಪಟ್ಟು ನಾನು ಕೃಷಿ ಜೀವನ ಕಲ್ತ್ಕೊಂಡು ಮಾಡ್ತಾ ಇದ್ದೀನಿ ಸರ್. ಈಗ ಇಲ್ಲಿ ನಿಮ್ಮ ಗಂಡನ ಮನೆಯಲ್ಲಿ ಎಷ್ಟು ಎಕರೆ ಜಮೀನು ಇದೆ? ಇಲ್ಲಿ ಸರ್ ನಮ್ಮದು ಕೆಂಪು ನೆಲ ಅಂತ ಇದೆ, ಅದೊಂದು 10 ಎಕರೆ ಇದೆ. ಈ ಎರೆ ಜಮೀನು ಅಂತ ಕಪ್ಪು ನೆಲ, ಅದು ಒಂದು 6 ಎಕರೆ ಇದೆ ಸರ್. ಎಲ್ಲ ನೀರಾವರಿನ ಖುಷ್ಕಿ ಜಮೀನ ಸರ್? ಕೆಲವೊಂದು ನೀರಾವರಿ ಇದೆ, ಕೆಲವು ಖುಷ್ಕಿ ಅಂದರೆ ಬೋರ್ ಇಲ್ಲದೆ ಇರೋ ಹೊಲನು ಇದೆ. ಈಗ ಕೆಂಪು ಜಮೀನಲ್ಲಿ ಏನೇನು ಬೆಳೀತೀರಾ, ಈ ಕಪ್ಪು ಭೂಮಿಯಲ್ಲಿ ಏನೇನು ಬೆಳೀತೀರಾ? ಹಾಂ ಸರ್, ಕಪ್ಪು ನೆಲದಲ್ಲಿ ಫಸ್ಟ್ ಹೇಳ್ತೀನಿ, ನಮ್ಮ ಗ್ರಾಮದ ಮಣ್ಣು ಅಂದರೆ ತುಂಬ ಒಣ್ಣು ಇದ್ದಂಗೆ ಸರ್. ನಾವು ಎಡಗೈಯಲ್ಲಿ ಬೆಳೆ ಹಾಕಿ ಬಲಗೈಯಲ್ಲಿ ಬಾಚ್ಕೋಬೋದು, ಅಂದರೆ ಅಷ್ಟು ಥರದ್ದು. ಹುಟ್ಟು ಸಾವು ಎರಡನ್ನು ಬಿಟ್ಟು ಪ್ರತಿ ಒಂದನ್ನು ನಾವು ಇಲ್ಲಿ ಕಪ್ಪು ಜಮೀನಲ್ಲಿ ಬೆಳಿತೀವಿ. ಏನೇನಪ್ಪ ಅಂತಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಶೇಂಗಾ, ಮೆಣಸಿನ್ಕಾಯಿ, ಆಮೇಲೆ ಕುರ್ಷಣಿ, ಎಳ್ಳು, ಪ್ರತಿ ಒಂದನ್ನು ಸರ್ ನಾವೇನು ನಿತ್ಯ ಉಪಯೋಗಿಸ್ತೀವೋ, ಕೊತ್ತಂಬರಿ, ಎಲ್ಲ ವಸ್ತು ನಾವು ಬೆಳಿತೀವಿ. ಕೆಂಪು ಭೂಮಿಯಲ್ಲಿ ಸರ್ ತೊಗರಿ, ಆಮೇಲೆ ಮೆಕ್ಕೆಜೋಳ, ಪ್ಲಸ್ ಇದು ಸೂರ್ಯಕಾಂತಿ ಹಾಕಂತೀವಿ. ಈ ಸೂರ್ಯಕಾಂತಿ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ತೊಗರಿ ಮೆಕ್ಕೆಜೋಳ 5 ಸಾಲಿಗೆ ಮಧ್ಯೆ ತೊಗರಿ ಹಾಕಂತೀವಿ. ಯಾಕೆಂದರೆ ಅದು ಕಂಪೋಸ್ಟ್ ಚೆನ್ನಾಗುತ್ತೆ, ಗೊಬ್ಬರ ಚೆನ್ನಾಗಿರುತ್ತೆ, ಅದು ದ್ವಿದಳ ಧಾನ್ಯ ಆಗಿರೋದ್ರಿಂದ. ನಾವು ಇಲಾಖೆಗಳು ಪರಿಚಯ ಆದಮೇಲೆ ನಮಗೆ ಸರ್, ನಾವು ಸ್ವಲ್ಪ ಎಜುಕೇಷನ್ ಇರೋದ್ರಿಂದ ನಮಗೆ ಇಲಾಖೆಗಳು ಪರಿಚಯ ಇಟ್ಕೊಂಡು, ಕೃಷಿ ಇಲಾಖೆ ಆಗಿರ್ಬೋದು, ನಮ್ಮ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು, ಅವಾಗ ಇದರಿಂದ ಕಾಂಪೋಸ್ಟ್ ಹಾಕತ್ತಿ, ದ್ವಿದಳ ಧಾನ್ಯ ಇದ್ದಂಗೆ ಮಣ್ಣು ಫಲವತ್ತಾಗುತ್ತೆ, ಒಂದೇ ಥರ ಬೆಳೆ ಅಂತ ಹೇಳಿ ನಾವು ಕೆಂಪು ನೆಲದಲ್ಲಿ ಅದನ್ನು ಹಾಕ್ತೀವಿ ಸರ್. ಅದು ಮಳೆ ಆಶ್ರಿತ. ಈ ಕೃಷಿ ಇಲಾಖೆ, ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ, ಇಲ್ಲೆಲ್ಲ ಏನಾದರೂ ತರಬೇತಿಗಳು ಪಡ್ಕೊಂಡಿದ್ರ? ಹಾಂ ಸರ್, ತುಂಬ ತರಬೇತಿ ಪಡ್ಕೊಂಡಿದ್ದೀವಿ. ತುಂಬ ಅಂದರೆ ನಮಗೆ ಒಂದು ಸಲ ನಮ್ಮದು ಮೆಕ್ಕೆಜೋಳದಲ್ಲಿ ನಮಗೆ ಗೊತ್ತಿದ್ದಿಲ್ಲ ಸರ್, ಒಂದು ಹುಳ ಸೇರ್ಕೊಂಡ್ಬಿಟ್ಟು ಸರ್, ಅದು ಭೂಮಿಲಿ ಭಾಳ ಆಗ್ಬಿಟ್ಟಿತ್ತು. ಅದು ಒಂದೇ ದಿನದಲ್ಲೆಲ್ಲ ಇದು ಬೇರ್ದಿಂತ ಹೆಚ್ಚರು ಬೇರುಳ. ಆವಾಗ ನಾವು ಆ ಕ್ಷಣಕ್ಕೆ ಅದನ್ನು ತೋರಿಸಿ, ಮಳೆ ಬಂದ ತಕ್ಷಣ ಎಲ್ಲ ಮೇಲ್ ಬಂದುಬಿಟ್ಟು ಅದನ್ನು ವ್ಯಾಟ್ಸಪ್ಗೆ ಹಾಕಿ ಎಲ್ಲ ನಮಗೆ ಇಲಾಖೆನೂ ಸಹ ಭಾಳ ಪ್ರೋತ್ಸಾಹ ಮಾಡಿ ನಮಗೆ ಹಿಂದೆ ಕೊಟ್ಟೆ. ಅಂದರೆ ಆ ಬುದ್ಧಿ ಅಲ್ಲೇ ಆ ಕ್ಷಣದಲ್ಲೇ ಹೊಡೆದ್ವಿ, ಫೋಟೋ ಹೊಡೆದು ವ್ಯಾಟ್ಸಪ್ ಹಾಕಿದ್ವಿ. ಪ್ರತಿಯೊಬ್ಬರು ವಿಜ್ಞಾನಿಗಳು ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಅದನ್ನು ನಮಗೆ ಸ್ಪಂದಿಸಿ ಆ ಕ್ಷಣದಲ್ಲೇ ನಮ್ಮ ನ್ಯಾಮತಿ ಇದ್ರ ಕೇಂದ್ರದಿಂದ ಬಂದು ಯಶೋಧಮ್ಮರೇ ಈ ಥರ ಮಾಡ್ಕೊಳ್ರಿ, ಇದು ಹಾಕಿದರೆ ಇದಾಗುತ್ತೆ ಅಂತೇಳಿ ಮಾಡಿ ಸರ್. ನಮಗೆ ಆ ದಿನ ಭಾಳ ಇಳುವರಿನೇ ಪಡ್ಕೊಂಡಿದ್ವಿ ಸರ್ ನಾವು. ಮತ್ತು ಈ ಕೃಷಿ ಇಲಾಖೆ ವಿಜ್ಞಾನ ಕೇಂದ್ರದಿಂದ ಇನ್ನೂ ಏನೇನು ಅನುಕೂಲಗಳು ಪಡ್ಕೊಂಡಿದ್ದೀರಿ? ಹಾಂ ಸರ್, ನಾವು ಮತ್ತೆ ಕೃಷಿ ಇಲ್ಲಿ ನಮ್ಮದು KVKಯಿಂದ ಸರ್ ನಾವು ಭಾಳನೇ ಅನುಕೂಲ ಪಡ್ಕೊಂಡು ಸರ್. ಒಂದು ಕಾಂಪೋಸ್ಟ್ ಆಗಿರ್ಬೋದು, ಫಸ್ಟಿಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಮಣ್ಣಿನ ಮಾದರಿಯನ್ನು ಹೀಗೆ ಇದು ಮಾಡಬೇಕು ಅಂತೇಳಿ ಫಸ್ಟು ನಾವು ಇಲಾಖೆಯಿಂದ ಬಂದಿದ್ದೆ ಅದನ್ನು ಸರ್. ಬಂದು ಫಸ್ಟಿಗೆ ಸರ್ ಏನಂದ್ರು, ಒಂದು ಭೀಮ ಸೂಪರ್ ಅಂತ ಹೇಳಿ ಒಂದು ತಳಿಯನ್ನು ಪರಿಚಯ ಮಾಡಿಕೊಡ್ತೀನಿ, ಹಾಕ್ರಿ ನೀವು ಅಂತ ಎಲ್ಲ ಹೇಳಿದರು ಸರ್. ಭಾಳ ಚೆನ್ನಾಗಿ ಬಂದಿತ್ತು ಸರ್, ಇಳುವರಿ ಅಂದರೆ ಭಾಳ ಒಳ್ಳೆ ಇಳುವರಿ ಸರ್ ಅದು. ಆಗ ನಾವೇನು ಮಾಡಿದ್ವಿ, ಅದನ್ನು ಹಾಕಿದ್ವಿ ಭೀಮ ಸೂಪರ್, ಅದರಲ್ಲಿ ಚಿಗಳುಗೆಡ್ಡೆ ಬರಲ್ಲ ಮತ್ತು ಕೊಳೆ ರೋಗ ಬರಲ್ಲ ಸರ್. ಕೊಳೆ ಬರಲ್ಲ ಅಂದರೆ ಗಟ್ಟಿ, ಇದು ಎಷ್ಟು ದಿನನಾದ್ರೂ ಇಡ್ಬೋದಿತ್ತು ಅಂದರೆ ಒಳ್ಳೆ. ನಾವು ಭಾಳನೇ ಆ ದಿನ 1-2 ಇಳುವರಿಯನ್ನು ತೆಗೆದ್ವಿ ಭೀಮ ಸೂಪರಲ್ಲಿ. ಫಸ್ಟಿಗೆ ಅವರು ಇಂಟ್ರೊಡ್ಯೂಸ್ ಮಾಡಿದ್ದೆ ಭೀಮ ಸೂಪರ್. ಆ ಈರುಳ್ಳಿ ಬೀಜ ಆದಮೇಲೆ ಮತ್ತೆ G2-5 ಅಂತೇಳಿ ಶೇಂಗಾನ ಕೊಟ್ಟರು ಇಲಾಖೆಯಿಂದ ಸರ್, ಅದನ್ನು ಉಚಿತವಾಗಿ ಕೊಟ್ಟಿದ್ರು ಗೊಬ್ಬರ ಅದನ್ನು. ಆಮೇಲೆ ಅದನ್ನು ಹಾಕಿದ್ವಿ, ಅದು ಚೆನ್ನಾಗಿ ಇಳುವರಿ ಬಂತು. ಅಂದರೆ ಮೇವಿನ ಬೆಳೆ ಬಂತು, ಆಮೇಲೆ ಮತ್ತೆ ಮೇವಿನ ಬೆಳೆ ಪ್ಲಸ್ ಅದರಲ್ಲಿ ಕುದುರೆ ಮೆಂತೆ ಈ ಥರ ಅಂತೇಳಿ ಇಲ್ಲಿ ಇಲಾಖೆಯಿಂದ ಅಂತಲೇ ಪರಿಚಯ ಮಾಡಿದ್ರು ಸರ್. ಅದರಿಂದ ನಾನಂತರೂ ಮೇವಿನ ಬೆಳೆಯನ್ನು ಬೆಳ್ಕೊಂಡು ಅದರಿಂದ ಬೀಜೋತ್ಪಾದನೆ ಮಾಡಿ ಅದರಿಂದನೂ ಸುತ್ತ ನಾನು ಆದಾಯ ಪಡ್ಕೊಂಡಿದ್ದೀನಿ ಸರ್. ಅದನ್ನು ಅಂದರೆ ಮತ್ತೆ ಅಲ್ಲಿ ರೈತರಿಗೆ ಅದ್ರ ಗೊತ್ತಿದ್ದಿಲ್ಲ ಅದು ಏನು ಮೇವು ಅಂತ. ಅದು ಬಹುವಾರ್ಷಿಕ ಬೆಳೆ, ನಾವು ಈ ಕಡೆಯಿಂದ ಕೊಯ್ಕೊಂತ ಹೋದಂಗೆ ಆ ಕಡೆಯಿಂದ ಬೆಳೀತಿತ್ತು. ಮತ್ತು ಯಾವ ಥರದ್ದು ಫಂಗಸ್ ಇಲ್ಲ ಅದು, ಮತ್ತು ಗೆಡ್ಡೆ ಜಾಸ್ತಿ ಆಗಲ್ಲ ಸರ್ ನೇಪಿಯರ್ ಥರ. ಈ ಹುಲ್ಲು ಭಾಳ ಚೆನ್ನಾಗಿತ್ತು. ಅದ್ರ ಬೀಜ ಸರ್ ಸುತ್ತಮುತ್ತಲ ಹೊನ್ನಾಳಿ ಸುತ್ತಮುತ್ತ ಹಳ್ಳಿಗೆಲ್ಲ ನಾನು ಕೊಟ್ಟಿದ್ದೀನಿ ಸರ್. ಎಲ್ಲ ರೈತರು ಖುಷಿ ಪಡ್ತಾರೆ. ಹೋಗ್ರಲ್ಲಿ ಯಶೋಧಮ್ಮರ ಹತ್ರ ರೈತ ಬೀಜ ಅಂತೇಳಿ ನಮ್ದೊಂದು ಸಣ್ಣ ಅಂಗಡಿ ಇದೆ. ನಾನು ಅಂಗಡಿಯಲ್ಲೇ ಮಾರಿದೆ, 800 ರೂಪಾಯಿ ಕೆ ಜಿ ಮಾರಿದೆ ಸರ್. ನನಗೆ ಒಳ್ಳೆ ಆದಾಯನೂ ಬಂತು ಸರ್ ಅದರಲ್ಲಿ. ರೈತ ಮಹಿಳೆಯರು ನಿಮ್ಮ ಥರ ಆಸಕ್ತಿ ತೋರಿಸೋದಿಲ್ಲ ಕೃಷಿ ಕಡೆಗೆ, ನೀವು ಇಷ್ಟೊಂದು ಆಸಕ್ತಿಯಿಂದ ಕೃಷಿ ಮಾಡ್ತಾ ಇದ್ರ, ಕೃಷಿಯಲ್ಲಿ ಯಾವತ್ತೂ ನಿಮಗೆ ಲಾಸ್ ಆಗಿರೋ ಅನುಭವ ಆಗಿಲ್ಲ? ಇರ್ಬೋದು ಸರ್, ಲಾಸ್ ಆಗಿರ್ಬೋದು. ಯಾಕೆ ಅಂದರೆ ಮಳೆ ನಮ್ಮ ಕೈಯಲ್ಲಿಲ್ಲ. ಲಾಸ್ ಆಗಿರ್ಬೋದು, ನಾವು ಲಾಸನ್ನ ಆಗುತ್ತೆ ಸರ್, ಆಗದೆ ಇರೋಕ್ಕಾಗಲ್ಲ. ಯಾಕೆಂದ್ರೆ ನಾವು ಒಂದ್ಸಲ ಮಳೆ ಜಾಸ್ತಿ ಬಂದಾಗ ಶೇಂಗಾ ಜೊಳ್ಳಾಗುತ್ತೆ, ಅದು ರೇಟ್ ಸಿಗದೆ ಇರ್ಬೋದು. ಈಗ ಶೇಂಗಾಕ್ಕೆ ರೇಟ್ ಸಿಗಲಿಲ್ಲ ಅಂತಂದರೆ ಒಟ್ಟಿದೆ ಸರ್, ಒಟ್ಟು ನಮಗೆ ಪಶು ಆಹಾರ ದನ ಕರ ಬೆಳೆದ್ರಿಂದ ಅದಾಗೋ. ಈಗ ಒಂದ್ರಲ್ಲಿ ನಾವು ಲಾಭ ಅನ್ಕೊಬೇಕು ಸರ್, ಯಾಕೆಂದ್ರೆ ಎಲ್ಲದನ್ನು ನಮಗೆ ಬೇಕು ಅಂದರೆ ಆಗಲ್ಲ. ಭೂಮಿ ತಾಯಿಗೂ ಒಂದು ಸ್ವಲ್ಪ ಬೇಕು. ಹಂಗ ನನ್ನ ಮಟ್ಟಿಗೆ ಸರ್ ನಮಗೆ ಎಂದೂ ಲಾಸ್ ಆಗಿಲ್ಲ ಸರ್. ನಿಮಗೆಲ್ಲ ಯಾವ ರೀತಿ ಸಹಕಾರ ಕೊಡ್ತಾರೆ ನಿಮ್ಮ ಮನೇಲಿ? ಎಲ್ಲ ಸರ್ ನಮ್ಮಲ್ಲಿ ಎಲ್ಲರೂ ಕೃಷಿ, ನಾನೇ ಎಜುಕೇಟೆಡ್, ನಮ್ಮನ್ನು ಮಾಡೋದೆಲ್ಲ ಕೃಷಿ ಇದೆ ಫ್ಯಾಮಿಲಿ ನಮ್ಮದು. ಸೊ ನಾನೇ ಅವ್ರಿಗೆ ಹೊಂದ್ಕೊಬೇಕು, ಆಮೇಲೆ ಅವರು ನನಗೆ ಇದೇ ಥರ ಮಾಡಿ ಇದೇ ಥರ. ನಮಗೆ ಸರ್ ನಿಜ ಹೇಳ್ಬೇಕಂದ್ರೆ ಕಳೆ ತೆಗೆದೆಲ್ಲ ಗೊತ್ತಿದ್ದಿಲ್ಲ. ಒಂದ್ಸಲ ಅನಿಸ್ತಿತ್ತು, ಬಿಸಿಲೆಲ್ಲ ನೋಡಿದ್ರು ನಾವು ಇಷ್ಟಕೊಂಡು ಓದ್ಕೊಂಡು ಹೊರಗೆ ಹೋಗ್ಬೇಕಿತ್ತು ಅಂತ ಎಷ್ಟೋ ಸಲ ಮನಸ್ಸಿಗೆ ಅನಿಸಿತ್ತು. ಅದೇ ಸಂಜೆ 4-5 ಗಂಟೆ ಮೇಲೆ ಬಿಸಿಲು ಕಡಿಮೆ ಆದಾಗ ಇದರಷ್ಟು ಸುಖ ಇನ್ನೊಂದಿಲ್ಲ. ಯಾಕೆ ಗೊತ್ತಾ ಸರ್, ಆರಾಮ್ಸೆ ನಾವು ಕೆಲಸ ಮಾಡ್ಕೊಂಬರ್ತೀವಿ, ಯಾವುದು ಮೆಂಟಲಿ ಟೆನ್ಷನ್ ಇರಲ್ಲ. ಆಮೇಲೆ ದೈಹಿಕವಾಗಿ ನಾವು ದಂಡಿಸಿರೋದ್ರಿಂದ ರಾತ್ರಿ ಯಾವ ಚಿಂತೆ ಇಲ್ದಂಗೆ ನಿದ್ದೆ ಮಾಡ್ತೀವಿ. ನಮ್ಮಲ್ಲೆಲ್ಲರೂ ಅದನ್ನೇ ಮಾಡೋದು. ಒಂದು ಸ್ವಲ್ಪ ನಾವು ಕೂಲಿ ಹಾಳನ್ನು ಕಮ್ಮಿ ಆದಷ್ಟು ಮನೆ ಮಂದಿನ ನಾವು ಕೆಲಸ ಮಾಡೋದು. ಈಗ ನಿಮ್ಮ ಥರನೇ ಒಂದು ಮಹಿಳೆಯರೆಲ್ಲ ಏನಾದರೂ ಒಂದು ಸಂಘಗಳು ಮಾಡ್ಕೊಂಡು ಈ ಥರ ಒಂದು ಕೃಷಿ ಮಾಡೋದು, ಈ ಕೃಷಿ ಇಲಾಖೆಯಿಂದ ಈ ಥರ ಬೇರೆ ಬೇರೆ ಕಡೆಯಿಂದೆಲ್ಲ ಇಂಥ ಸೌಕರ್ಯಗಳಿದ್ದಾವೆ ಇವನ್ನೆಲ್ಲ ಪಡ್ಕೊಳ್ಳೋದು, ಇದನ್ನೆಲ್ಲ ನೀವು ಬುದ್ಧಿವಂತರಾಗಿರೋದಂತ ಇದೆಲ್ಲ ಒಂದು ಮಹಿಳೆಯರೇ ತಿಳಿಸ್ಕೊಡ್ತಾ ಇರ್ತೀರಾ? ಹಾಂ ಸರ್, ನಮ್ಮದು ಸಂಘ ಇದ್ದಾವೆ, 2-3 ಸಂಘದಿದೆ. ಅದರಲ್ಲಿ ಇದೆ, ಮೊನ್ನೆ KVK ಸಾಂಪೋಸ್ಟ್ ಇಂದು ತೊಟ್ಟಿ ಕಟ್ಕೊಳ್ರಿ ಅಂತ ಹೇಳಿದ್ರು ಸರ್. ತೊಟ್ಟಿ ಕಟ್ಕೊಂಡಿದ್ವಿ, ಮತ್ತು ಅದ್ರದ್ದು ಅನುದಾನ ಕೊಟ್ಟಿದ್ರು 5,000 ತೊಟ್ಟಿಗೋಸ್ಕರನೇ. ಆಮೇಲೆ ಜೀವಾಮೃತ ಮಾಡಲಿಕ್ಕೆ ಇವತ್ತು ಡ್ರಮ್ಗಳು ಒಂದು 50 ಜನ. ಎಷ್ಟು ಆಗುತ್ತೆ ಸರ್ ಸರ್ಕಾರದಿಂದ ಆದಷ್ಟು ನಮ್ಮ ರೈತರಿಗೆ ಹೋಗ್ಬೇಕಂತಾನೆ ಪ್ರತಿಯೊಂದೂ ನಮಗೆ ಅನುಕೂಲನೇ ಮಾಡ್ತದಾರೆ ಸರ್. KVKಯಿಂದ ಎಲ್ಲ ಸರ್ಗಳು ಅಷ್ಟೇ ನಮಗೆ, ಈ ಎಲ್ಲ ಇಲಾಖೆಗಳಿಗಿಂತ KVKನೇ ನಮಗೆ. ಹಂಗಾಗಿ ನಾವು ಎಲ್ಲ ಸರ್ಗಳನ್ನು ಇಷ್ಟಪಡ್ತೀವಿ. ಯಾಕೆಂದರೆ ಒಂದಲ್ಲ ಒಂಥರ ಬುದ್ಧಿ ಹೇಳ್ತಾರೆ, ಹೌದು ಇದಲ್ಲ ಇದನ್ನು ಮಾಡ್ಕೊಳ್ರಿ, ಇಲ್ಲ ಇದನ್ನು ಮಾಡ್ಕೊಳ್ರಿ, ನಿಮಗೆ ಇದರಲ್ಲಿ ಆದಾಯ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ನಮಗೆ ಒಂಥರ ತವ್ರ ಮನೆ ಇದ್ದಂಗೆ, KVK ಆಗಿರಲಿ ಕೃಷಿ ಇಲಾಖೆ ಆಗಿರಲಿ. ನೀವೆಲ್ಲ ಅನುಕೂಲ ಮಾಡ್ಕೊಂಡು ಅದರಿಂದ ಉಪಯೋಗ ಪಡ್ಕೊಳ್ತಾ ಇದ್ದೀರಾ? ಹಾಂ, 100 ಭಾಗ ಪಡ್ಕೊಂಡಿದ್ದೀವಿ ಸರ್. ನಾವಂತೂ ನನಗಂತೂ ಏನಾರು ಸಮಸ್ಯೆ ಆಯ್ತಂದರೆ ಒಂದು ಮಕ್ಕಳಿಗೆ ಎಜುಕೇಷನ್ ಕೊಡಿಸೋದಾದರೂ ಕೂಡ ಸರ್ನೇ ಫೋನ್ ಮಾಡಿ, ಸರ್ ಹಿಂಗೆ ಕಳಿಸಿದ್ರೆ ಹೆಂಗಾಗ ಸರ್ ಮಕ್ಕಳನ್ನ ಹಿಂಗೆ ಅಂದರೆ, ಆ ಕೃಷಿಯಿಂದ ವಿದ್ಯಾಭ್ಯಾಸ ತಂಕನೂ ನಮಗೆ ಸಲಹೆ ಸೂಚನೆಯನ್ನು ಕೊಡ್ತಾರೆ ಸರ್ KVKಯಿಂದ ನಮಗೆ. ನೀವು ಇಷ್ಟೊಂದು ಚೆನ್ನಾಗೆಲ್ಲ ಕೃಷಿ ಮಾಡ್ತಿರಲ್ಲ, ಇನ್ನೇನಾದರೂ ಗುರುತಿಸಿ ಯಾವಾದರೂ ಪ್ರಶಸ್ತಿ ಪುರಸ್ಕಾರಗಳೇನಾದರೂ ಬಂದಿದ್ದಾವ? ಹಾಂ ಸರ್, ದಾವಣಗೆರೆ ಜಿಲ್ಲೆಯಿಂದ ಇಲ್ಲಿ ನಮ್ಮದು ಶಿವಮೊಗ್ಗ ನವಲಿ ಕಾಲೇಜು ಇಲ್ಲಿ ನನಗೆ ಸರ್ 15-16 ಇರುವ ಮೋಸ್ಟ್ಲಿ ಸರ್ ಟೈಮಲ್ಲಿ ಸಮಗ್ರ ಕೃಷಿ ರೈತ ಮಹಿಳೆ ಪ್ರಗತಿಪರ ರೈತ ಮಹಿಳೆ ಅಂತೇಳಿ ಸರ್ ನನಗೆ ಸನ್ಮಾನ ಮಾಡಿ ಪ್ರಶಸ್ತಿಯನ್ನು ಕೊಟ್ಟಿದ್ರು ಸರ್ ಅಲ್ಪ ಮೊಟ್ಟ ಮೊದಲಿಗೆ. ಆವಾಗ ನಮಗೆ ಅನಿಸ್ತು ಸರ್, ಜೀವನ ನಿಜವಾಗ್ಲೂ ಹೇಳ್ತೀನಿ ಸರ್, ಏನು ಯಾರಲ್ಲ ಅನ್ಬೋದು, ನಮ್ಮ ಅಸಡ್ಡೆ ನಮಗೆ ರೈತರಿಗೆ ಮೋಸ ಮಾಡ್ತಾ ಇದ್ದೆ ವಿನಃ ಈ ಕಳೆ ತೆಗಿಯೋ ಟೈಮಲ್ಲಿ ಕಳೆ ತಕ್ಕಂಬಿಟ್ರೆ ಸರ್ ಅದು ಏನೂ ಆಗಲ್ಲ. ಈ ಕಳೆ ಬಿಟ್ಕೊಂಡಾಗ ಹುಳ ಆಗ್ತವೆ, ಹುಳ ಆದಾಗ ಬೆಳೆಗೆ ನಷ್ಟ ಆಗುತ್ತೆ. ಈಗ ನಾವು ಆ ದಿನದ ಕೆಲಸ ಆ ದಿನನೇ ಮಾಡ್ಕೊಂಡ್ರೆ ನನಗಂತೂ ರೈತರ ಜೀವನ ಕಷ್ಟ ಅನಿಸಿಲ್ಲ ಸರ್ ಇದುವರೆಗೂ. ಆಮೇಲೆ ರೈತರ ಮದುವೆ ಆಗಿದ್ದೀನಿ ಅನ್ನೋದು ನನಗೆ ಅಸಮಾಧಾನನೇ ಇಲ್ಲ ಸರ್, ತುಂಬಾ ಖುಷಿ ಕೊಟ್ಟಿದೆ. ಈಗ ಒಬ್ಬ ಇಂಜಿನಿಯರ್ನೋ ಅಥವಾ ಒಬ್ಬ ಮಾಸ್ಟರ್ನೋ ಲೆಕ್ಚರ್ನ ನಾನು ಮದುವೆ ಆಗಿದ್ರೆ ನನ್ನ 4 ಮಧ್ಯೆ ಇರ್ತಿದ್ದೆ, ಇನ್ನೊಬ್ಬರು ರೈತರಿಗೆ ಏನು ಹೇಳೋಕ್ಕಾಗ್ತಿದ್ದಿಲ್ಲ. ಈಗ ಒಬ್ಬ ಕೇಳ್ತಾರೆ, ಏನ್ರಿ ಇಲಾಖೆಗೆ ಅದಿರಿ, ಕೃಷಿ ಇಲಾಖೆಗಿಲ್ಲ ನಾನು ಸಂಬಳ ತಗಂತಿಲ್ಲ ಸರ್. ಆದ್ರೂ ಕೂಡ ನನಗೆ ಹೇಳೋದು ಕೃಷಿ ಇಲಾಖೆಗೆ ಇದಾರೆ ಕೃಷಿ ಇದೆ, ಮತ್ತೆ ಇದನ್ನ ಮಾಡಿದ್ರೆ ಹೆಂಗಾಕತ್ರಿ ಯಶೋಕರ, ಇದನ್ನ ಮಾಡಿದ್ರೆ ಹೆಂಗಾಕತ್ತಿ ಅಂತ ಭಾಳ ಜನ ಕೇಳಿದಾರೆ ಸರ್. ಕೇಳಿದರೆ ನನ್ನಲ್ಲಿರುವಂತಹ ಅನುಭವ ನಾನು ಹೇಳಿದ್ದೀನಿ, ನನಗೆ ಗೊತ್ತಿಲ್ಲದನ್ನು ಬೇರೆಯವ್ರ ಹತ್ರ ತಿಳ್ಕೊಂಡು. ಈಗ ನಮ್ಮ ಅತ್ತೆ ಆಗಿರ್ಬೋದು, ನಮ್ಮ ಮಾವ, ನಮ್ಮ ಮನೆಯವರು ಅವರೆಲ್ಲ ಹುಟ್ಟು ಕೃಷಿಕರು, ಅವ್ರ ಹತ್ರನಾದ್ರೂ ತಿಳ್ಕೊಂಡು ಹೇಳಿದ್ದೀನಿ ಸರ್ ನಾನು ತಿಳಿದ ಮಟ್ಟಿಗೆ. ಈ ಪ್ರಶಸ್ತಿ ಬಂದಾಗ ಏನು ಅನಿಸ್ತಾವ ನಿಮಗೆ? ಅದೇ ಸರ್ ನಾನು ಹೇಳಿದ್ವಿ, ಸ್ವರ್ಗಕ್ಕೆ ಮೂರೆಗೇನು ಅಂತಾರಲ್ಲ ಹಂಗೆ ಅನಿಸ್ತು ಸರ್. ನಾನು BA BEd ಮಾಡಿದ್ದೆ, ಒಬ್ಬ ಟೀಚರ್ ಆಗಿದ್ರೆ ಒಂದು 15-20 ಸಂಬಳ ಸಿಕ್ತಿತ್ತು. ಆಗ ನಾನು ಸ್ವಾರ್ಥ ಬಿಡ್ತಿದ್ದೆ, ನಾನು ನನ್ನ ಮಕ್ಕಳು ನನ್ನ ಗಂಡ ಇಷ್ಟೇ. ಆದರೆ ಈಗ ನನಗೆ ಅಂದರೆ ನನ್ನ ರೈತರಲ್ಲ ನನ್ನ ಬಾಂಧವರೇನೋ ನನ್ನ ಎಂಟ್ರಿಷ್ಟ್ರೇನೋ. ಈಗ ಇಲ್ಲಿ ಒಬ್ಬರು ರೈತ ಮಹಿಳೆಗೆ ಸನ್ಮಾನ ಮಾಡಿದರು, ನನಗೆ ಅವಾಗ ರೀ ನಿಮ್ಮ ಊರಿಗೆ ಬರಬೇಕು ಕಣ್ರಿ, ನಿಮ್ಮೂರ ನೀವು ಹೆಂಗೆ ಕಾಳುಮೆಣಸು ಹಾಕಿದ್ದೀರಾ ಅಣ್ಣ, ನಾನು ನಿಮ್ಮ ಊರಿಗೆ ಒಂದ್ಸಲ ಬಂದು ನಿಮ್ಮ ತೋಟ ನೋಡ್ಕೊಂಡು ಹೋಗ್ತೀನಿ ಅಂದರೆ ನಮಗೆ ಹಂಗೆ. ಈಗ ನಮಗೆ ಏನು ಪ್ರಗತಿಪರ ರೈತರು ಯಾರಿದ್ದಾರೋ ಅವರೆಲ್ಲ ನಮ್ಮ ನೆಂಟ್ರಿಷ್ಟೇ, ಅವರಿಂದ ಇನ್ನೊಂಚೂರು ತಿಳ್ಕೊಬೇಕು, ಇನ್ನೊಂಚೂರು ತಿಳ್ಕೊಬೇಕು, ನಾನೊಂಚೂರು ಮುಂದುವರಿಬೇಕು ಅಂತ ಅಂದರೆ ಇನ್ನೂ ಆಸೆ ಜಾಸ್ತಿ ಆಗ್ತಿದೆ. ಪ್ರಶಸ್ತಿ ಬಂದಿರೋದೇ ಇನ್ನೂ ಜಾಸ್ತಿ ಆಗ್ತಿದೆ ನನಗೆ, ಕೆಲಸ ಮಾಡೋಕ್ಕೆ ಹುಮ್ಮಸ್ಸಾಗ್ತಿದೆ. ಈ ಥರ ಪ್ರಗತಿಪರ ರೈತರುಗಳು ತೋಟಗಳಿಗೆಲ್ಲ ಭೇಟಿ ಹೋಗಿದ್ವಿ, ಅಲ್ಲೂ ತಿಳ್ಕೊಂಬಂದಿರೋದು ಭಾಳ ಇದೆ ಸರ್, ಅಂದರೆ ನಾನು ರೂಢಿಸ್ಕೋಬೇಕು ಸರ್, ಭಾಳನೇ ರೂಢಿಸ್ಕೋಬೇಕು, ಯಾಕಂದರೆ ನಾನು ಒಬ್ಬಳೆಯಿಂದ ಏನೂ ಆಗಲ್ಲ ಮನೆಯಲ್ಲಿ, ಚಿಕ್ಕವಳಾಗಿರೋದ್ರಿಂದ ಮಾಮರನ್ನ ಮನಕನ್ನು ಅವರು ಫಸ್ಟಿಂದ ರೈತರಾಗಿರೋದ್ರಿಂದ ಜಲ್ದಿ ಪರಿವರ್ತನೆ ಆಗಲ್ಲ ಸರ್ ಅವರು. ಈಗ ನಮ್ಮ ಮನೆಯವ್ರು ಪರಿವರ್ತನೆ ಮಾಡೋ, ಏ ನೀನು ಅಲ್ಲೇನೋ ತಿಳ್ಕೊಂಬಂದೆ ಇಲ್ಲೇನೋ ತಿಳ್ಕೊಂಬಂದೆ ಅದು ಹೇಳಿದ ತಕ್ಷಣ ಹಂಗೆ ಆಗಲ್ಲ ಅಂತ ನಮಗೆ ಅಂತಾರೆ ಸರ್ ನಮ್ಮಲ್ಲಿ. ಸ್ವಲ್ಪನಾರು ಮಾಡೋಣ ರೀ, ಸ್ವಲ್ಪ ನೋಡಿದ್ದೀನಿ ಲಾಭ ನೋಡಿದ್ದೀನಿ, ಅದರಲ್ಲಿ ನಷ್ಟ ಆಗುತ್ತೆ ಸರ್, ಯಾವ್ದು ಯಾವ್ದ್ರಲ್ಲಿ ನಷ್ಟ ಆಗಲ್ಲ ಹೇಳ್ರಿ ನೋಡೋಣ. ಈಗ ಜಾಬಲ್ಲಿದ್ದರೆ ನಷ್ಟ ಆಗಲ್ವಾ, ಎಲ್ಲರಿಗೂ ಆಗುತ್ತೆ, ನಾವು ಇದ್ದಿದ್ರಲ್ಲೂ ಮಳೆ ಕಂಡು ಬೆಳೆ ಬೆಳೆಯೋರು, ನಮಗಂತೂ ನಷ್ಟ ಏನು ಅನಿಸಿಲ್ಲ ಸರ್. ಕೆಲವು ಸರಿ ಈ ಕೃಷಿ ಒಂದೇ ಆದರೆ ರೈತನಿಗೆ ಒಂದೊಂದು ಸರಿ ನಷ್ಟ ಆಗುತ್ತೆ, ಈ ಕೃಷಿ ಜೊತೆಗೆ ಏನಾದರೂ ಉಪಕಸಬುಗಳು ಅಳವಡಿಸಬೇಕು, ಹೈನುಗಾರಿಕೆ ಮಾಡೋದು, ಇಲ್ಲ ನೀವು ಹೆಣ್ಮಕ್ಳಾದ್ರೆ ಏನಾದರೂ ಉಪಕಸಬುಗಳು ಮಾಡೋಂಥದ್ದು, ಒಂದೇ ಆದ ಚಟ್ನಿ ಪುಡಿ ಮಾಡೋದು, ರೊಟ್ಟಿ ಮಾಡೋದು, ಈ ಥರ ಏನಾದರೂ ಒಂದು ಅಳವಡಿಸ್ಕೊಂಡು ಹೆಚ್ಚು ಅನುಕೂಲ ಅಂತಾರೆ, ಈ ಥರ ಏನಾದರೂ ನೀವು ಉಪಕಸಬುಗಳನ್ನ ಅಳವಡಿಸ್ಕೊಂಡಿದ್ದೀರಾ? ಹಾಂ ಸರ್, ನೂರಾರು ದಾರಿಗಳು ಸರ್ ಜೀವನ ಮಾಡಲಿಕ್ಕೆ. ಹಂಗೆ ನಾನೇ ಮಾಡ್ತೀನಿ ಸರ್, ನಮ್ಮದೊಂದು ಅಂಗಡಿ ಇದೆ, ಅಲ್ಲಿ ಈಗ ನನಗೆ ಮಾರಲಿಕ್ಕೆ ಇಷ್ಟ ಆಗುತ್ತೆ, ಕೈಲಾದಷ್ಟು ಊದುಬತ್ತಿನ ಮಾರೋದು, ಪ್ಲಸ್ ನಾನು ಅಂಗಡಿಯಲ್ಲೇ ಕೂತ್ಕೊಂಡಿದ್ದೆ, ಊದುಬತ್ತಿ ಅಲ್ಲೇ ಮಾಡ್ತಾ ಇದ್ದೆ ಒಂದು. ಆಮೇಲೆ ನಾನು ತೋಟದಲ್ಲಿ ನಿಂಬೆ ಗಿಡ ಹಾಕೊಂಡಿದ್ದೀನಿ, ಅಂದರೆ ಬೇಡವಾದ ಜಾಗದಲ್ಲಿ ಅಲ್ಲಿ ಹಳ್ಳ ಜ ಸೈಡಲ್ಲೆಲ್ಲ ನಿಂಬೆ ಹಣ್ಣು ಕಡಿಮೆ ರೇಟಿಗೆ ಹೋದಾಗ ನಾನು ಅದನ್ನು ಉಪ್ಪಿನಕಾಯಿ ಮಾಡಿ ನಾನು ಅಂಗಡಿಲೇ ಮಾರ್ತೀನಿ. ಈಗ ಅಫಿಷಿಯಲೆಲ್ಲ ಬಂದು ಈಗ ಸಾವಯವ ನಮ್ದು ಯಾವುದು ಕೆಮಿಕಲ್ ಹಾಕಲ್ಲ, ನಾನು ನಿಂಬೆ ಗಿಡಕ್ಕೆ ಬಂದೊಂದ್ಸಲ ನೋಡ್ಬೋದು, ಕೆಮಿಕಲ್ ಹಾಕಿರಲ್ಲ, ಗೊತ್ತಿರುತ್ತೆ ಅಲ್ಲಿರೋರಿಗೆಲ್ಲ, ಇವರು ಮನೆದೇ ಸಾಸಿವೆ, ಮನೆದೇ ಮೆಂತೆ, ಮನೆದೇ ಮೆಣಸಿನ್ಕಾಯಿ, ಮನೆದೇ ನಿಂಬೆಹಣ್ಣು, ಇನ್ನಿನ್ನೇನು ಅಂತೇಳಿ ನಾನು ಉಪ್ಪಿನಕಾಯಿ ಮಾಡ್ಕೊಂಡಿದ್ದೀನಿ. ಅದಲ್ಲದೆ ಸರ್ ನಾವು ಹೈನುಗಾರಿಕೆ ಮಾಡ್ತಿದ್ವಿ, ಹೈನುಗಾರಿಕೆಯಲ್ಲಿ ನಾನು ಅದೇ ಹೇಳಿದ್ನಲ್ಲ ಸರ್, ಇಲ್ಲಿಂದ ಮೇವಿನ ಬೀಜ ಆಗಿರ್ಬೋದು, ಅಜೋಲ ಸರ್ ನಾನು ಮೊಟ್ಟ ಮೊದಲಿಗೆ ನಮ್ಮ ಊರಿಗೆ ಪರಿಚಯ ಮಾಡಿಸಿದ್ದು ಅಜೋಲ ಸರ್, ನಾನು ಪ್ರಶಸ್ತಿ ಬಂದು 2 ವರ್ಷದಲ್ಲೇ ಒಂದು ತೊಟ್ಟಿ ಮಾಡ್ಕೊಂಡು ಅಜೋಲ ಮಾಡ್ಕೊಂಡೆ, ಅದು ಸರ್ ಫ್ಯಾಟ್ ಚೆನ್ನಾಗಿ ಬರುತ್ತೆ, ಹಾಗೇ 1 ಲೀಟ್ರು ಏನಿದೆಯೋ ಅದು 1 ಲೀಟ್ರ್ ಎಕ್ಸಸ್ ಹಾಲು ಕೊಡುತ್ತೆ, ನಮಗೆ ಅದೇ ಲಾಭ ಸಾಕಲ್ಲ. ಹೊರಗಿನ ಫುಡ್ ಎಲ್ಲ ತಂದಾಕೋದಕ್ಕಿಂತ ಹಸಿಮೇವು ಇವತ್ತು ಹಾಕ್ಬೇಕು ಅಂದರೆ ಸಂಜೆ ತೊಗೊಂಬಂದು ಅದನ್ನು ಚೆಂದ ಸ್ವಲ್ಪ ತೊಳೆದಾಕಿ ಅದು ಸಗಣಿ ನೀರಲ್ಲೇ ಬೆಳೆಯೋದು ಅಂದ್ಕೊಂಡಿದ್ದೆ, ನಿಮಗೆ ಗೊತ್ತಿದೆ ಅಂತ, ಅದು ಇದರಲ್ಲೇ ನೀರಲ್ಲೇ ಬೆಳೆಯೋದ್ರಿಂದ ಅದನ್ನು ಚೆಂದ ತೊಳೆದು ಅದನ್ನು ಭೂಸದಲ್ಲಿ ಹಾಕ್ಬಿಟ್ರೆ ಇವು ರಾಸೂ ದಷ್ಟಪುಷ್ಟವಾಗ್ತಾವೆ ಸರ್, ಒಳ್ಳೆ ಫುಡ್ ಅದು. ಈ ಥರ ಅಜೋಲಾದಲ್ಲಿ ಯಾರಾದರೂ ಬೆಳೀತಾರ ರೈತರು? ಹಾಂ ಸರ್, ನಾನು ಕೊಟ್ಟಿದ್ದೆ ಭಾಳ ಜನಕ್ಕೆ ಸುತ್ತಮುತ್ತ ಹಳ್ಳಿಯಲ್ಲಿ ತಗೊಂಡೋಗಿದ್ದಾರೆ, ಅದು ಏನಾದ್ರು ಹೊರಗಿನ ಫಂಗಸ್ ಗಿಂಗಸ್ ಬಂದರೆ ಬರಲ್ಲ ಸರ್, ಅಂದರೆ ನಾನು ಜಾಸ್ತಿ ಮಾಡಿದ್ದು ನಾನೇನೆ ಅಲ್ಲಿ, ಮತ್ತು ತೊಗೊಂಡೋಗಿದ್ದ ರೈತರು ಅಷ್ಟು ಯಾರೂ ಅದನ್ನು ಇದು ಮಾಡ್ಕೊಳ್ಳಿಲ್ಲ, ಏನೋ ಅವ್ರಿಗೆ ಅದು ಏನೋ ಅನ್ನಿಸ್ತಾ ಇಲ್ಲ ಗೊತ್ತಿಲ್ಲ. ನನಗಂತೂ ಲಾಭ ಕಂಡಿದ್ದೆ ನಾನು, ಯಾಕೆಂದರೆ ಎಲ್ಲದೂ ಕೊಂಡು ತಂದು ಮಾಡಿದರೆ ನಮಗೇನು ಉಳಿಯೋದಿಲ್ಲ, ಸಗಣಿ ಒಂದೇ ಉಳಿಯೋದು ಸರ್ ಹೈನುಗಾರಿಕೆಯಲ್ಲಿ, ಅಷ್ಟು ಈ ಸಮಸ್ಯೆ ಇರುತ್ತೆ. ಅದಕ್ಕೆ ನಾವು ಈ ಥರದ್ದನ್ನು ಉಪಯೋಗಿಸ್ಕೊಳ್ತಿದ್ವಿ. ಹೈನುಗಾರಿಕೆ ಊದ್ಬತ್ತಿ ಇಷ್ಟೇನೋ ಉಪಕಸಬು ಇನ್ನೇನಾದರೂ ಮಾಡ್ತಾ ಇದ್ದಾರೆ ಸರ್? ಹೈನುಗಾರಿಕೆ ಮತ್ತು ಊದ್ಬತ್ತಿ, ಉಪ್ಪಿನಕಾಯಿ, ಆಮೇಲೆ ಸ್ವಲ್ಪ ಕುರಿ ಸಾಕೊಂಡಿದ್ದೀವಿ ಸರ್. ಕುರಿ ಸಾಕೊಂಡಿದ್ದೀವಿ ಅಂತಂದರೆ ಅದು ನಮ್ಮಲ್ಲಿಲ್ಲ ಸರ್, ಅವರು ಕುರುಗಾವ್ಗಳಂತಿದ್ದಾರಲ್ಲ ಅಲ್ಲೊಂದು 20 ಕುರಿಗಳಿದ್ದಾವೆ, ಅದು ಇದ್ರ ಶೇರ್ ಮೇಲೆ ಅವರೇ ಸಾಕೊಂತ ಇದ್ದಾರೆ, ಮನೇಲಿ ಕಟ್ಕೊಂಡಿಲ್ಲ ನಾವು, ಮನೆ ಚಿಕ್ಕದ್ರಾಗಿರೋದ್ರಿಂದ ಬರೀ ಎತ್ತು ಆಕಳು ಕರುಗಳು ಈ ಥರ ಇದಾವೆ. ಜಮೀನಲ್ಲಿ ನಿಂಬೆ ಒಂದೇ ಸಾವಯವ ಕೃಷಿ ಮಾಡ್ಕೊಂಡಿದ್ರೆ, ಉಳಿದ ಜಮೀನಲ್ಲೂ ಸಾವಯವ ಕೃಷಿ ಅಳವಡಿಸ್ಕೊಂಡಿದ್ದೀರ? ಹಾಂ ಸರ್, ಇದು ನಾವು ನಿಂಬೆ ಗಿಡ ಹಾಕಿರೋ ಸರ್, ಅಡಿಕೆ ಮತ್ತು ತೆಂಗು ಮತ್ತು ನಿಂಬೆ ಗಿಡ ಸುತ್ತಲೂ ಸಾಗುವಾನಿ ಹಾಕೊಂಡಿದ್ದೀವಿ ಸರ್. ಆಮೇಲೆ ಅಲ್ಲೇ ಕೈ ತೋಟ ಮಾಡ್ಕೊಂಡು, ನಮಗೆ ಇಲ್ಲಿ ನಮಗೆ ಕೈ ತೋಟ ಅಂದರೆ ಏನಂತ ಗೊತ್ತಿದ್ದಿಲ್ಲ, ಮತ್ತು ಇಲ್ಲಿ ನಾವು ಮತ್ತೆ ಕೆವಿಕೆಗೆ ಬರ್ಬೇಕು ಸರ್, ನಾವು ಏನು ಹೇಳೋದಾದ್ರೂ ಇದನ್ನು ಮರೆಯಂಗೆ ಇಲ್ಲ, ಹೆಂಗೆ ಬೆಳಗ್ಗೆ ರೊಟ್ಟಿ ತಿಂತೀವಂಗೆ ಇದನ್ನು ಕೆವಿಕೆ ನೆನೆಸ್ತಾನೆ ಇರಬೇಕು. ಮತ್ತು ನೀವು ಬಸಗೊಂಡ್ರು ಬಂದು ಮತ್ತಲ್ಲಿ ನ್ಯೂಟ್ರಿ ಹೆಣ್ಮಕ್ಳು ಬರೀ ಇದನ್ನೇ ಮಾಡ್ತಾರೆ ಅಂತೇಳಿ ಮತ್ತಲ್ಲೊಂದು ಕೈ ತೋಟದ್ದು ಇದನ್ನೇ ಮಾಡಿಬಿಟ್ರು ಸರ್ ನಮ್ಮದೊಂದು ಆಂದೋಲನೆ. ಯಾರು ಮಣ್ಣು ಮುಟ್ಲಿಲ್ದಾರೆ ಹೆಣ್ಮಕ್ಳು ಕುರ್ಚಿಗೆ ತಗೊಂಡು ಕೆತ್ತಿ ಬೀಜ ಹಾಕೋ ಲೆವೆಲಿಗೆ ಅಲ್ಲಿ ಬಂದುಬಿಡ್ತು, ಅಫಿಷಿಯಲ್ ಇದ್ದಾರಲ್ಲ ರೈತರು ಮಾಡಿಬಿಟ್ರೆ ಅಲ್ಲಿ ಎಲ್ಲ ಕೈತೋಟ ಮಾಡ್ಕೊಂಡ್ವಿ. ನಾನು ದಿಗ್ವಿಜಯದಲ್ಲೂ ಬಂದಿದ್ದೆ ಸರ್, ಕೈತೋಟ ಸರ್ರೆ ಹಾಕಿದ್ರು, ಪ್ರತಿಯೊಂದನ್ನು ಹಾಕಿದ್ದೆ ಸರ್, ಎಲ್ಲ ಸಾವಯವದಲ್ಲೇ. ಅವು ಒಂದು ಇದನ್ನು ಕೊಟ್ಟಿದ್ರು, ಏನು ಬೇವಿನ ಹಿಂಡಿ ಕೊಟ್ಟಿದ್ರು, ಅದನ್ನೇ ಸ್ಪ್ರೇ ಮಾಡಿರಿ ಎಷ್ಟೊತ್ತಕ್ಕಾರೆ ಅದು ಚೆನ್ನಾಗಿ ಹಾಕತ್ತಿ, ಮತ್ತೇನು ಹಂಗಾಗಿ ಎಲ್ಲ ಪ್ರತಿಯೊಂದು ತರಕಾರಿನೂ ಹಾಕಿದ್ದೆ ನಾನು ಅದರಲ್ಲಿ. ನಿಮ್ಮ ಜಮೀನಲ್ಲಿ ಏನೋ ರಾಸಾಯನಿಕ ಗೊಬ್ಬರ ಉಪಯೋಗಿಸೋದಿಲ್ವಾ? ಹಾಂ, ಉಪಯೋಗಿಸ್ತೀವಿ ಸರ್, ಅದನ್ನು ಬಿಟ್ಟಿರೋಕ್ಕಾಗಲ್ಲ ನಾವು, ಒಂದು ಬರೀ ಸಾವಯವನೇ ಮಾಡ್ತೀವಿ ಅಂದರೆ ದಡ್ಡರಾಗ್ತೀವಿ ನಾವು. ಒಂದು ಸ್ವಲ್ಪ ಸ್ವಲ್ಪ ಈಗ ಎಷ್ಟು ಒಂದು 50 ಚೀಲ ಹಾಕ್ತಿದ್ವಿ ಅಂತ ಇಟ್ಕೊಳ್ರಿ, ಅಲ್ಲಿಂದ 40 ಬಂದಿವಿ, ಈಗ 30 ಬಂದಿವಿ. ಕೆಲವು ನಾವು ಉಣ್ಣೋದಕ್ಕೆ ಮಾತ್ರ ಏನೋ ಹಾಕಲ್ಲ, ನಾನು ಅಂದು ಸ್ವಲ್ಪ ಕೈ ತೋಟಕ್ಕೆ ಅಂತಲೇ ಜಾಗ ಇದೆ, ಅಲ್ಲಿ ಎಲೆ ಬಳ್ಳಿ ನಿಂಬೆ ಗಿಡ ಪ್ರತಿಯೊಂದು ನಮಗೆ ಉಪಯೋಗಿಸೋಂಥವೆಲ್ಲವೂ ಇದಾವೆ ಅದರಲ್ಲಿ. ಅದು ಬಿಟ್ಟರೆ ಮತ್ತೆ ನಾವು ಮೆಕ್ಕೆಜೋಳ ಅವಕ್ಕೆಲ್ಲ ಹಾಕ್ಲೇಬೇಕು ಸರ್, ನಾವು ಹಾಕ್ತಾ ಇದ್ದು ಬೆಳೆ ಆಗ್ರೆ ದಡ್ರ ಅಂತಾರೆ, ಸ್ವಲ್ಪ ಹಾಕೋಂತ ಇದ್ದೀವಿ. ಹಾಕಿದ್ದು ರಾಸಾಯನಿಕ ಗೊಬ್ಬರ ಇಲ್ಲದೆ ಇರೋಕ್ಕಾಗಲ್ಲ. ಈ ಶೇಂಗಾ ಇವಕ್ಕೆಲ್ಲ ಹಾಕಲ್ಲ ಸರ್, ಶೇಂಗಾ ಜೋಳ ಬಿಳಿ ಜೋಳ ಹಿಂಗಾರಿಗಳಿದ್ದಾವಲ್ಲ ಸರ್, ಅದನ್ನ ಹೇಳಿಲ್ಲ ನಿಮಗೆ. ಮುಂಗಾರಲ್ಲೆಲ್ಲ ಈ ಮಳೆಗೆ ಈ ಬಿತ್ತನೆ ಬಿಡ್ತೀವಿ, ಈರುಳ್ಳಿ ಆಮೇಲೆ ಶೇಂಗಾ ಮೆಕ್ಕೆಜೋಳ ಈ ಥರ ಹಾಕ್ತೀವಿ. ಅದು ಮುಗಿದ ತಕ್ಕಂಥ ತಕ್ಷಣನೇ ಮತ್ತೆ ಗೋಧಿ ಕಡಲೆ ಬಿಳಿ ಜೋಳ ಹಾಕ್ತೀವಿ ಸರ್ ನಾವು ಹಿಂಗಾರಿಯಲ್ಲಿ. ಇದು ಇದಕ್ಕೆ ಬಂದ್ಬಿಡುತ್ತಲ್ಲ ಅದರಲ್ಲಿ ಹಾಕ್ಬಿಡ್ತೀವಿ ಸರ್, ಇಬ್ಬನಿಗೆ ಬರೋಂಥದ್ದನ್ನು ಹಾಕ್ತೀವಿ. ಮತ್ತು ಕಪ್ಪು ಭೂಮಿಯಲ್ಲಿ ಅದಕ್ಕೆ ಪುರ್ಸತ್ತೆ ಇರೋಲ್ಲ, ಮತ್ತೆ ತಕ್ಕಂದು ಅದನ್ನು ಕಡ್ಕೊಂಡು ಮತ್ತೆ ಯಥ ಪ್ರಕಾರ ಏನಿದೆಯೋ ಅದನ್ನು ಹಾಕ್ತೀವಿ, ಶೇಂಗಾ ಈರುಳ್ಳಿ ಈ ಕೃಷಿ ವಿಜ್ಞಾನ ಕೇಂದ್ರದವ್ರು ಬಂದು ನಮಗೆಲ್ಲ ಕೈತೋಟದ ಬಗ್ಗೆ ಸಾಕಷ್ಟು ಅರಿವು ಮೂಡಿಸಿದ್ರು, ಅದರಿಂದ ನಾವೆಲ್ಲ ಕೈತೋಟ ಮಾಡ್ಕೊಂಡಿವಿ ಅಂತಂದರೆ ಈ ಕೈತೋಟ ಮಾಡ್ಕೊಳೋದ್ರಿಂದ ಎಷ್ಟು ಅನುಕೂಲ ಆಗುತ್ತಮ್ಮ ಒಂದು ಸಂಸಾರಕ್ಕೆ? ಮೊನ್ನೆ ಕರೋನಾ ಬಂತಲ್ಲ, ಸಂಸಾರಕ್ಕೆ ಅಂದ್ರೆ ಸಂಸಾರ ಬಿಟ್ಟು ಹೇಳ್ತೀನಿ, ಹೇಳ್ಬಾರ್ದು ಅನ್ನೋದು ಗೊತ್ತಿಲ್ಲ. ತರಕಾರಿ ಜಾಸ್ತಿ ಮಾಡ್ಕೊಂಡಿದ್ದೆ, ಹೊರಗಿನ ತರಕಾರಿ ಯಾರು ತಗೊಳ್ತಾ ಇದ್ದಿಲ್ಲ, ಅದರಲ್ಲಿ ಮುಟ್ಟಿದಾರೇನೋ ಇದರಲ್ಲಿ ಮುಟ್ಟಿದಾರೇನೋ ಅಂತೇಳಿ. ಆಮೇಲೆ ಅದು ನಾನೇ ಮಾಡಿದೆ, ಬೆಂಡೆ ಸೌತೆ ಹೀರೆ ಪ್ರತಿಯೊಂದು ಬರ್ತಾ ಇತ್ತು. ಆಮೇಲೆ ಬರ್ತಾ ಇತ್ತಲ್ಲ, ಈಗ ಹೊರಗೂ ತರಕಾರಿ ಬರ್ಲದಂಗೆ ಆಯಿತು, ಹೊರಗ್ನಾರು ನಮ್ಮೂರಿಗೆ ಬರ್ಲದಂಗೆ ಮಾಡಿದ್ರಲ್ಲ. ನಾನೇ ಮಾಡಿದೆ ಸರ್, ಅಂಗಡಿಯೆಲ್ಲ ಇಟ್ಟು ಮಾಡಿದೆ. ಹೆಚ್ಚು ಕಮ್ಮಿ ಒಂದು 5,000 ತನಕ ನಂದು ಆ ಸಣ್ಣ ಕೈತೋಟದಲ್ಲಿ ನನಗೆ ತಗೊಂಡು ನನ್ನ ಬಂಧು ಬಳಗೋ ಕೊಟ್ಟು ಎಲ್ಲರಿಗೂ ಕೊಟ್ಟು ಅಂಗಡಿಯಲ್ಲಿಟ್ಟು ಮಾರಿದ್ದೀನಿ ಸರ್ ನಾನು. ಅಂದ್ರೆ ಈ ತರ ಕೈತೋಟ ನಮ್ಮ ಸಂಸಾರ ಕಾಲದಲ್ಲೇ ನಮ್ಮ ಜೀವನಕ್ಕೂ ಸಾಕಷ್ಟು ಅನುಕೂಲ ಮಾಡ್ಕೊಡ್ತಾರೆ. ನಾನು ಅದೇ ನಮ್ಮ ನಮಗಷ್ಟೇ ಅಂತಲೇ ನಮಗೆ ಸರ್ ಕೊಟ್ಟಿದ್ದು. ಅದು ಆ ಕರೋನಾ ಟೈಮಲ್ಲಿ ಮತ್ತೆ ಏನು ಮಾಡೋಕ್ಕಾಗಲಿಲ್ಲ, ಮತ್ತೆ ಹೊರಗಿಂದ ತರಕಾರಿ ಇಲ್ದಂಗೆ ಆಯ್ತಾ ರೈತರಿಗೆ. ಹಂಗಾಗಿ ನಾನು ಅಂಗಡಿಯ ಇದರಲ್ಲೇ ಇರೋದ್ರಿಂದ ನಾನು ಅಂಗಡಿಲೂ ಇಟ್ಟು ಮಾರಿದೆ ಸರ್. ಈ ಕೈತೋಟದಿಂದ ಇಷ್ಟೊಂದು ಅನುಕೂಲ ಆಗಿರೋದ್ರಿಂದ ಇವಾಗಲೂ ಕೈತೋಟ ಮುಂದುವರಿಸ್ತಾ ಇದ್ರೆ? ಅದು ಎನಿ ಟೈಮ್ ಇರುತ್ತೆ ಬಿಡ್ರಿ, ಯಾವಾಗೂ ಇರುತ್ತೆ ಕೈತೋಟ. ನಾವೇನಾರು ಹಾಕಂತಾನೆ ಕರಿಬೇವು ಎಲ್ಲ ಪ್ರತಿಯೊಂದೂ ಇದೆ ಸರ್ ಅಲ್ಲಿ ಹಾಕೊಂಡಿದ್ವಿವಲ್ಲ. ಶದಮರಿ ಇಷ್ಟು ವರ್ಷದ ಒಂದು ಕೃಷಿ ಬದುಕಿ ಆಗಿದ್ರೆ ಸಂತೋಷ ನೆಮ್ಮದಿ ತಂದುಕೊಟ್ಟಿದೆಯಾ ನಿಮಗೆ? ನಾನು ಹೇಳಿದೆ ಸರ್ ನಿಮಗೆ ಆವಾಗಲೇ, ನೀನು ನನಗೆ ಫಸ್ಟ್ ಎಜುಕೇಷನ್ ಬಿ ಎ ಬಿಎಡ್ ಮಾಡಿದಾಗ ಅದೊಂಥರ ಜೀವನ ಅನಿಸಿತ್ತು. ಆಫ್ಟರ್ ಈ ಕಡೆ ಮದುವೆ ಆದಮೇಲೆ ಏನಾರು ಅನ್ಕೊಂಡ್ರೆ ನನಗಂತೂ ಕೃಷಿಕರು ಮದುವೆ ಆಗಿದ್ದೀನಿ ಅಂತ ಒಂದು ಸಾಸಿವೆ ಕಾಳಷ್ಟು ಬೇಜಾರಿಲ್ಲ. ನಮ್ಮ ಮಕ್ಕಳನ್ನು ಸತ ನಾನು ಅದಕ್ಕೆ ತೊಡಗಿಸ್ತೀನಿ ಅಂದರೆ ಓದೋದು ಓದ್ರಿ, ಅದೊಂದು ಸೆಕೆಂಡ್ ಪಾರ್ಟು. ಈಗ ಏನಿದೆ ನಮ್ಮದು ಮೂಲತಃ ನಾವು ಕೃಷಿಯಲ್ಲಿ ಮಾಡೋಂಥದ್ದನ್ನ ನೀವು ಮಾಡಿರಿ, ಮಕ್ಕಳಿಗೂ ಪ್ರತಿಯೊಂದನ್ನು ಅದನ್ನು ಹೇಳ್ಕೊಟ್ಟಿವಿ. ಬರಬೇಕು, ಸಗಣಿ ಹೊಡಿತಿರ್ಬೇಕು, ಹೊಲಕ್ಕೆ ಹೋಗ್ಬೇಕು, ಏನು ಕೆಲಸ ಆಯ್ತು ಅದು ಮಾಡ್ಬೇಕಪ್ಪ, ಮತ್ತು ಅದರ ಪ್ರಕಾರ ನೀವು ಕಾಲೇಜಿಗೆ ಹೋಗ್ರಿ, ಓದ್ರಿ, ಅದು ಒಂದು ಭಾಗ ಇದು ಒಂದು ಭಾಗ ಅಂತೇಳಿ ಮಕ್ಕಳನ್ನು ಅದರಲ್ಲಿ ತೊಡಸ್ಕೊಂಡಿದ್ವಿ. ಭೂಮಿ ತಾಯಿ ಸೇವೆ ಮಾಡಿದ್ರೆ ಎಲ್ಲೋಗುತ್ತೆ ಸರ್, ಆರೋಗ್ಯನೂ ಚೆನ್ನಾಗಿರುತ್ತೆ, ನಾವು ಚೆನ್ನಾಗಿರ್ತೀವಿ. ಭೂಮಿ ತಾಯಿ ಸೇವೆ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳಿ. ಈಗಿನ ಮಹಿಳೆಯರೆಲ್ಲ ಈ ಕೃಷಿ ತುಂಬ ಕಷ್ಟಪ್ಪ, ಬಿಸಿಲಲ್ಲಿ ಮಾಡ್ಲಿಕ್ಕಾಗಲ್ಲ, ನಮಗೆ ಸಗಣಿ ಮಾಡ್ಲಿಕ್ಕಾಗಲ್ಲ ಅಂತಾರೆ, ಅಂತ ಮಹಿಳೆಯರಿಗೆ ಏನು ಹೇಳಕ್ ಇಷ್ಟಪಡ್ತಾರೆ? ಅಲ್ಲ ಸರ್, ಏನಿಲ್ಲ, ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತೇಳಿ ನಾನು ಅದನ್ನೊಂದು ಹೇಳಬಲ್ಲೆ. ನನಗೆ ಮನಸ್ಸಿತ್ತು, ಮನಸ್ಸಿದ್ರೆ ಮಾರ್ಗ ಸರ್, ಮನಸ್ಸಿದ್ದು ನಮಗೆ ಮನಸ್ಸಿತ್ತು ನಾನು ಕೃಷಿ ಮಾಡಿದೆ, ಇಲ್ಲ ಅಂತಂದ್ರೆ ಆಗ್ತಿದ್ದಿಲ್ಲ ಸರ್. ಕೃಷಿ ಮಾಡ್ಕೊಂಡು ನಾವು ಕೃಷಿಕರನ್ನೇ ಮದುವೆ ಆದಾಗ ನಮಗೆ ಅದೇ ದಾರಿ. ಈಗ ನಾನೊಂದು ಕಡೆ ಅವರೊಂದು ಕಡೆ ಇದ್ದು ಜೀವನ ಮಾಡೋಕೆ ಆಗ್ತಿದ್ದಿಲ್ಲ. ಈಗ ಅವ್ರು ನಮ್ಮ ಮನೆಯವ್ರಿಗೇ ಸಪೋರ್ಟ್ ಆಗಿ ನಾನು ಕೃಷಿ ಮಾಡ್ಕೊಂತ ಜೀವನ ಮಾಡ್ಕೊಂಡು. ನಿಮ್ಗೆ ಎಷ್ಟು ಜನ ಮಕ್ಕಳು? ಇಬ್ಬರು ಸರ್. ಮಕ್ಕಳು ಏನಾದರೂ ಈ ಕೃಷಿ ಬದುಕಿ ತರಬೇಕನ್ನೋ ಉದ್ದೇಶ ಇದೆಯಾ? ಅಲ್ಲ, ಬದುಕಿ ತರಬೇಕು ಅಂತಂದ್ರೆ ಈಗ ಆಲ್ರೆಡಿ ಮಾಡ್ತಾರೆ ಸರ್ ಕೆಲಸ, ಪ್ರತಿಯೊಂದನ್ನು ಬೀಜ ಹಾಕೋದಿರ್ಬೋದು, ಗೊಬ್ಬರ ಹಾಕೋದಿರ್ಬೋದು, ಆಮೇಲೆ ಪ್ರತಿ ಹೊಲಕ್ಕೆ ಎಡೆಕುಂಟಿಗೆ ಇದು ಪ್ರತಿಯೊಂದು ಕೆಲಸನೂ ಸರ್, ಗಾಡಿ ಕಟ್ಟೋದ್ರಿಂದ ಹಿಡಿದು ಪ್ರತಿಯೊಂದು ಕೆಲಸ ಮಾಡ್ತಿದ್ದಾರೆ. ನೋಡ ಸರ್, ಎಜುಕೇಷನಲ್ಲಿ ಏನಾದರೂ ಜಾಬ್ ಆಗಿಲ್ಲ ಅಂದರೆ ಮತ್ತೆ ಇದೇ ಕೆಲಸನೇ ಮಾಡ್ತಾರೆ ಸರ್. ನಮಗೆ ಹಂಗಂತ ಬೇಜಾರು ಖಂಡಿತ ಇಲ್ಲ ಸರ್. ಅದರಲ್ಲಿ ನಾನು ನಾನಾ ದಾರಿ ತೋರಿಸ್ತೀನಿ. ಕೃಷಿ ಒಂದು ಭಾಗ ಆಗಿದ್ರೆ ಅದರಲ್ಲಿ ಉಪಕಸಬುಗಳನ್ನು ಮಾಡ್ಕೊಂಡು ಹೋಗ್ರಿ, ಅಂದರೆ ದಿನ ಆದಾಯ, ವಾರ ಆದಾಯ, ತಿಂಗಳ ಆದಾಯ, ಈ ಆದಾಯಗಳು ಬರೋವಂಥದ್ದನ್ನು ನಾವು ಮಾಡ್ಕೊಬೇಕು ಸರ್. ಮೆಕ್ಕೆಜೋಳ ಹಾಕಿದರೆ 3 ತಿಂಗಳ ತನಕನೂ ಅದನ್ನು ಕಟಾವು ಮಾಡಿ ಅದನ್ನು ಮಾರಿ ಅದ್ರ ಬರೋ ತನಕ ಅದ್ರ ಬಡ್ಡಿ ಬೆಳೆಯ ತನಕ ಬಿಡ್ಕೊಂಬಾರ. ಅದ್ರ ಪಕ್ಕಕ್ಕೆ ಏನಾರೆ ಒಂದು ವಾರದ್ದು ಹಾಲಿನ ಡೈರಿ, ಒಂದು 15 ದಿವಸದ್ದು, ಒಂದು ತಿಂಗಳದ್ದು, ಈ ಥರ ಸಣ್ಣ ಸಣ್ಣ ಆದಾಯ ಒಂದು 10 ರೂಪಾಯಿ ಬರಲಿ, ಅದು ಆದಾಯನೇ ಸರ್ ನಮಗೆ. ಆ ಥರ ಮಾಡೋ ಬದುಕಿಗೆ ಕಳಿಸ್ತೀನಿ. ನಾನು ಮಾಡ್ತಾ ಇರೋದು ಅದೇ ಬದುಕೆ ಸರ್. ಈ ಕಾರ್ಯಕ್ರಮ ಕೇಳೋಂಥ ರೈತರು ನಿಮ್ಮನ್ನು ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು? ಅಲ್ಲಿ ಫೋನ್ ಮಾಡಿದ್ರೆ ಹೇಳ್ತೀನಿ ಸರ್. ನಮ್ದು ಚಂದನ ಟಿವಿಲಿ ಬಂದಿತ್ತು ಸರ್ ಪ್ರೋಗ್ರಾಮು. ಅವಾಗ ರೈತರು ಫೋನ್ ಮಾಡಿದಾಗ ನನಗೆ ತಿಳಿದ ಮಟ್ಟಿಗೆ ನಾನು ಹೇಳಿ ಸರ್, ನಾವೇನು ಪ್ರವೀಣರಲ್ಲ, ಗೊತ್ತಿದ್ದುದನ್ನ ನನಗೆ ತಿಳಿದ ಮಟ್ಟಿಗೆ ನಾನು ಹೇಳಿದ್ದೆ ಸರ್. ನೀವು ಫೋನ್ ನಂಬರ್ ಹೇಳ್ರಮ್ಮ. 91-63-74-04. ಇದು ರಾಮೇಶ್ವರದ ರೈತ ಮಹಿಳೆ ಯಶೋದಮ್ಮ ಅವರ ಫೋನ್ ಸಂಖ್ಯೆ 9164-37-74-04. ಬಹಳ ಸಂತೋಷ ಯಶೋದಮ್ಮರೆ, ಇದುವರೆಗೂ ನಿಮ್ಮ ಕೃಷಿಯಲ್ಲಿನ ಸಾಕಷ್ಟು ಅನುಭವ ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳಂತ ಹಾರೈಸ್ತೀವಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಕೃಷಿ ಬದುಕಿನ ಅನುಭವಗಳು ಕುರಿತು ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕು ರಾಮೇಶ್ವರ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಜಿಸಿ ಯಶೋದಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಯಾಕ್ರಿ ನಿನ್ನೆ ವಾಕಿಂಗ್ ಬರ್ಲಿಲ್ಲ? ಅಯ್ಯೋ, ಸ್ವಲ್ಪ ಶುಗರ್ ಜಾಸ್ತಿ ಆಗಿ ಸುಸ್ತಾಗ್ಬಿಟ್ಟಿತ್ತು. ನೀವು 2ನೇ ಡೋಸ್ ಕೋವಿಡ್ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿಲ್ವಾ? ಫಸ್ಟ್ ಡೋಸ್ ತಗೊಂಡಿದ್ದೀನಿ, ಸಾಕು ಬಿಡಿ, ಏನಾಗೋದಿಲ್ಲ. ನೀವು ತಪ್ಪು ಮಾಡ್ತಾ ಇದ್ದೀರಾ, ಬಿಪಿ ಶುಗರ್ ಇರೋರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಬನ್ನಿ, ನಾನೇ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, 2ನೇ ಡೋಸ್ ಕೋವಿಡ್ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. ಬಿಪಿ ಶುಗರ್ ನಂತಹ ಸಹ ಅಸ್ವಸ್ಥ ಕಾಯಿಲೆ ಇರುವವರು 2 ಸುತ್ತಿನ ಕೋವಿಡ್ ಲಸಿಕೆ ಪಡೆದಾಗ ಮಾತ್ರ ಕೋವಿಡ್ ಸೋಂಕಿನಿಂದ ಪಾರಾಗಬಹುದು. ಭಾರತವನ್ನು ಕೋವಿಡ್ ಮುಕ್ತ ಮಾಡಲು ಸಹಕರಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.